ಕ್ರಿಮಿಯಿಂದ ರಾಜ್ಯವಾಳಿಸಿರ್ತಕ್ಕಂಥ ಮಹಿಮೆ, ಮಧ್ವಾಂತರ್ಗತ ವೇದವ್ಯಾಸ ಹಾಡಿನ ಮೂರನೇ ನುಡಿಯಲ್ಲಿ ಬರ್ತಕ್ಕಂಥ ಪರಮಾತ್ಮನ ಒಂದು ಅಚಿಂತ್ಯ ಅದ್ಭುತವಾಗಿರ್ತಕ್ಕಂಥ ಮಹಿಮೆ. ವೇದವ್ಯಾಸ ದೇವರ ಅವತಾರದಿಂದ ಪರಮಾತ್ಮ ಮಾಡಿರ್ತಕ್ಕಂಥ ಅಚಿಂತ್ಯ ಅದ್ಭುತ ಮಹಿಮೆ. ವೇದವ್ಯಾಸ ದೇವರು ಒಮ್ಮೆ ಸಜ್ಜನರ ಉದ್ಧಾರಕ್ಕೆ ಅಂತ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಪ್ರಸಂಗ ಅನ್ನೋದು ನಡೆಯುತ್ತೆ. ಒಂದು ಕೀಟ ಮಾರ್ಗ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇತ್ತು. ಅದೇ ಸಮಯಕ್ಕೆ ಸರಿಯಾಗಿ ಅದೇ ಮಾರ್ಗದಲ್ಲಿ ಗಾಡಿ ಒಂದು ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಗಾಡಿಯ ಸದ್ದನ್ನು ಗುರುತಿಸಿದ ಕೀಟ ತನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ಸುರಕ್ಷಿತವಾಗಿರ್ತಕ್ಕಂಥ ಜಾಗಕ್ಕೆ ತಾನು ಶೀಘ್ರವಾಗಿ ಧಾವಿಸಕ್ಕೆ ತೊಡಗುತ್ತೆ. ಆ ವೇಳೆಗೆ ಅಲ್ಲಿ ವೇದವ್ಯಾಸ ದೇವರ ಆಗಮನವೂ ಆಯಿತು. ಆ ವೇದವ್ಯಾಸ ದೇವರ ದೃಷ್ಟಿ ಅನ್ನೋದು ಕೀಟದ ಮೇಲೆ ಬಿತ್ತು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ತಕ್ಷಣನೇ ನಗ್ತಾ ಆ ಕೀಟವನ್ನು ಕುರಿತು ಈ ರೀತಿಯಾಗಿ ಹೇಳ್ತಾರೆ. ಎಲ್ಲವೋ ಕೀಟ, ಏನು ಈ ಕೀಟ ಜನ್ಮದಿಂದ ನೀನು ಸಾಧಿಸಿದ್ದಾದರೂ ಏನೋ, ಪ್ರಾಣ ರಕ್ಷಣೆಗಾಗಿ ಯಾಕಿಷ್ಟು ಕಾತರವನ್ನು ಮಾಡ್ತಾ ಇದೆಯಾ ಅಂತ ಆ ಕೀಟವನ್ನು ಕುರಿತು ವೇದವ್ಯಾಸದೇವರು ಪ್ರಶ್ನೆ ಮಾಡ್ತಾರೆ. ಆವಾಗ ಆ ಕೀಟ ಉತ್ತರ ಕೊಡುತ್ತೆ, ಪೂಜ್ಯರೇ ನಿಜ, ನನಗೆ ಈ ದೇಹದಿಂದ ಅಂಥ ದೊಡ್ಡ ಸಾಧನೆಯನ್ನೇನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಜ್ಞಾನ ಅನುಸಂಧಾನ ಸಹಿತ ಸಾಧನೆ ಆಗಬೇಕು ಅಂತಾದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಅಂತ ಎಲ್ಲ ನನಗೆ ತಿಳಿದಿದೆ. ಆದರೆ ಇದರ ಮೇಲೆ, ಅಂದರೆ ಈ ಕೀಟ ಜನ್ಮ ಇದೆಯಲ್ಲ ಅದರ ಮೇಲೆ ನನಗೆ ಭಾರೀ ಮೋಹ ಇದೆ, ಅದನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಪ್ರಾಣ ರಕ್ಷಣೆಯ ಬಗ್ಗೆ ಕಾತರದಿಂದ ನಾನು ಆ ಕಡೆ ಧಾವಿಸ್ತಾ ಇದ್ದೀನಿ ಅಂತ. ಆವಾಗ ವೇದವ್ಯಾಸ ದೇವರು ಹೇಳ್ತಾರೆ, ಭಲೇ ಕೀಟ, ನಿನ್ನ ಪ್ರಾಮಾಣಿಕತೆಗೆ ನಾನು ಮೆಚ್ಚಿದೆ. ನನ್ನ ಕಣ್ಣಿಗೆ ನೀನು ಬಿದ್ದದ್ದು ವ್ಯರ್ಥವಾಗಬಾರ್ದು ಅಂತ ಆದ ಕಾರಣಕ್ಕಾಗಿ ನಾನು ನಿನಗೆ ಒಂದು ವರವನ್ನು ಅನುಗ್ರಹ ಮಾಡ್ತಾ ಇದ್ದೀನಿ ಅಂತ. ಅವ ಕೀಟ ಕೇಳುತ್ತೆ ಏನು ಅಂತ, ನೀನು ಈ ದೇಹವನ್ನು ಬಿಟ್ಟು ರಾಜನಾಗು ಅಂತ ವೇದವ್ಯಾಸ ದೇವರು ಕೀಟಕ್ಕೆ ಆವಾಗ ಒಂದು ವರವನ್ನು ಅನುಗ್ರಹ ಕೊಡ್ತು ಮಾಡ್ತಾರೆ. ನೀನು ರಾಜನಾಗು ಅಂತ ಹೇಳಿದಾಗ ಕೀಟಕ್ಕೆ ವೇದವ್ಯಾಸ ದೇವರ ಪರಮಾನುಗ್ರಹ ನೋಡಿ ಭಾರೀ ಆನಂದ ಆಗತ್ತೆ. ಆವಾಗ ಕೀಟ ವೇದವ್ಯಾಸ ದೇವರನ್ನು ಕುರಿತು ಈ ರೀತಿಯಾಗಿ ಹೇಳುತ್ತೆ, ಪೂಜ್ಯರೇ ನಿಮ್ಮ ಪರಮಾನುಗ್ರಹಕ್ಕೆ ನಾನು ಅತ್ಯಂತ ಋಣಿ, ಯಾರೂ ಮಾಡಲಿಕ್ಕಾಗದೆ ಇರೋವಂಥ ಅನುಗ್ರಹ ಮಾಡ್ತೀರಾ. ನಿಮ್ಮ ದಯೆ ಅನ್ನೋದನ್ನು ಸದಾ ನನ್ನ ಮೇಲೆ ಇರಲಿ. ತಮ್ಮ ಅನುಗ್ರಹದಂತೆ ನಾನು ರಾಜನಾಗಲಿಕ್ಕೂ ಇಚ್ಛಿಸ್ತೇನೆ. ಆದರೆ ನನ್ನೊಂದು ನಿಬಂಧನೆ ಇದೆ, ಈ ದೇಹವನ್ನು ತೊರೆಯುವ ಮನಸ್ಸು ನನಗಿಲ್ಲ. ನಾನು ಕೀಟ ಜನ್ಮದಲ್ಲೇ ಇದ್ದು ರಾಜನಾಗಬೇಕು, ಆದ್ದರಿಂದ ನಾನು ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ವೇದವ್ಯಾಸ ದೇವರು ಹೇಳ್ತಾರೆ, ಚಿಂತೆ ಮಾಡಬೇಡ, ಈ ದೇಹದಿಂದಲೇ ನೀನು ರಾಜನಾಗು ಅಂಥೇಳಿ ಅವ ಕೀಟಕ್ಕೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ವೇದವ್ಯಾಸ ದೇವರು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ. ಹಾಗೆಯೇ ಇತಿಹಾಸ ಕಂಡಿರ್ತಕ್ಕಂಥ ಪರಮಾದ್ಭುತಗಳಲ್ಲಿ ಇದು ಕೂಡ ಒಂದು ಘಟನೆ. ರಾಜರುಗಳೇ ಕ್ರಿಮಿ ಕೀಟದಂತೆ ಬದುಕುವ ಈ ಕಾಲದಲ್ಲಿ ಕೀಟ ಒಂದಕ್ಕೆ ಕಿರೀಟ ತೊಡಿಸಿದ್ದು ಅಂತಾದರೆ ಎಂಥ ಮಹಿಮೆ. ಶ್ರೀ ವ್ಯಾಸರ ಸಾಮರ್ಥ್ಯ ಅಂತಾದರೆ ಅಥವಾ ಪರಮಾತ್ಮನ ಸಾಮರ್ಥ್ಯ ಅಂತಾದರೆ ಅಂಥದ್ದು ಯಾರೂ ಕೂಡ ಆಲೋಚನೆ ಮಾಡಲಿಕ್ಕೂ ಆಗಲ್ಲ. ಅದಕ್ಕೆ ಅಚಿಂತ್ಯ ಅದ್ಭುತ ಅಂತ ಈ ರೀತಿಯಾಗಿ ಕರೆಯುವಂಥದ್ದು. ಅವರು ಸಾಕ್ಷಾತ್ ಪರಮಾತ್ಮ, ನಾರಾಯಣನ ಅವತಾರ, ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥನಾಗಿರ್ತಕ್ಕಂಥ ಭಗವಂತ, ಏನು ಬೇಕಾದರೂ ಮಾಡಬಲ್ಲವನು, ಸಾಮರ್ಥ್ಯ ಇರ್ತಕ್ಕಂಥವನು. ವೇದವ್ಯಾಸ ದೇವರ ಇಂತಹ ಅಪೂರ್ವವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂಥ ಕೀಟವು ಕೂಡ ಸಾಮಾನ್ಯವಾದದ್ದೇನಲ್ಲ. ಅದು ಪೂರ್ವ ಜನ್ಮದಲ್ಲಿ ಒಬ್ಬ ಶೂದ್ರನಾಗಿರ್ತಕ್ಕಂಥವನು, ಅನೇಕ ಗುಣಗಳಿಂದಾಗಿ ಮಾನ್ಯತೆ ಪಡೆದಿರ್ತಕ್ಕಂಥ ಒಬ್ಬ ವಿಷ್ಣು ಭಕ್ತನೇ ಕೀಟ ಜನ್ಮದಲ್ಲಿ. 84 ಲಕ್ಷ ಯೋನಿಗಳಲ್ಲಿ ಕೀಟ ಜನ್ಮವು ಕೂಡ ಒಂದು. ಕಾಮಕ್ರೋಧಾದಿ ಅನೇಕ ದೋಷಗಳನ್ನು ಕೂಡ ಅವನು ಜಯಿಸಿದ್ದ. ಆದರೆ ಲೋಭ ಮಾತ್ರ ಜಯಿಸಲಿಕ್ಕೆ ಅವನಿಂದ ಸಾಧ್ಯ ಆಗಿರಲಿಲ್ಲ. ಅದರಿಂದಾಗಿ ಅವನಿಗೆ ಕೀಟ ಜನ್ಮ ಪ್ರಾಪ್ತಿಯಾಗಿತ್ತು. ಆ ಲೋಭದ ದುಷ್ಫಲ ಅನ್ನೋದು ಈ ರೀತಿಯಾಗಿ ಇರ್ತಕ್ಕಂಥದ್ದು. ಅದರಿಂದ ಅದು ಸಾಧನೆಗೆ ಅಡ್ಡಿಯಾಗುವಂತಹ ಅರಿಷಡ್ ವರ್ಗದಲ್ಲಿ ಒಂದಾಗಿ ಪರಿಗಣನೆ ಆಗಿರೋದು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಏನು ಹೇಳ್ತೀವಲ್ಲ, ಆ ಲೋಭ ಅನ್ನೋದನ್ನು ಜಯಿಸಲಿಕ್ಕೆ ಆ ಕೀಟಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಲೋಭದ ಫಲವಾಗಿ ಕೀಟಕ್ಕೆ ಜನ್ಮ ಬಂದಿದೆ. ಅವನ ವಿಷ್ಣು ಭಕ್ತಿಯಾದಿ ಎಲ್ಲ ಗುಣಗಳ ಫಲವಾಗಿ ಅವನಿಗೆ ಕೀಟ ಜನ್ಮ ಬಂದಾಗಲೂ ಕೂಡ ವೇದವ್ಯಾಸ ದೇವರ ದರ್ಶನ ಭಾಗ್ಯ ಅನ್ನೋದು ಒದಗಿದೆ. ಅವರ ಕೃಪಾದೃಷ್ಟಿಗೆ ಪಾತ್ರನಾಗಲಿಕ್ಕೂ ಕೂಡ ಸಾಧ್ಯವಾಗುವಂಥ ಒಂದು ಪರಮಾನುಗ್ರಹ, ಭಗವಂತನ ಅನುಗ್ರಹ. ಅಷ್ಟೇ ಅಲ್ಲ, ಅದರಿಂದ ರಾಜನಾಗುವಂಥ ಯೋಗ ಕೂಡ ಅವನದಾಯಿತು ಅಂತ ಇತಿಹಾಸ ನಮಗೆ ತಿಳಿಸುತ್ತೆ. ಅನುಗ್ರಹಿಸುವ ಸಾಮರ್ಥ್ಯ ಭಗವಂತನದ್ದಾದರೆ ಅನುಗ್ರಹ ಪಡೆಯುವಂಥ ಸಾಮರ್ಥ್ಯ ಅದೂ ಕೀಟ ಜನ್ಮದಲ್ಲಿ ಆ ಕೀಟಕ್ಕೆ ಬಂದು ಒದಗಿತ್ತು. ವೇದವ್ಯಾಸದೇವರು ಆ ಕೀಟವನ್ನು ಕುರಿತು ಮತ್ತೆ ಹೇಳ್ತಾರೆ, ನೀನು ರಾಜನಾಗಿ ಸಕಲ ವೈಭವವನ್ನು ಸಹ ನಿನ್ನ ಕೀಟ ಜನ್ಮದಲ್ಲಿ ಪಡೀತೀಯ, ಅದಾದ ಅನಂತರ ನಿನಗೆ ಮುಕ್ತಿ ಅನ್ನೋದು ಖಚಿತ. ಆದರೆ ಈ ಜನ್ಮದಲ್ಲೇ ನಿನಗೆ ಅದನ್ನು ನಾನು ಕರುಣಿಸುವ ಸಾಮರ್ಥ್ಯ ಇದ್ದರೂ ಕೂಡ ನಿನ್ನ ಚರಮ ದೇಹ ಅನ್ನೋದು ಅಂದರೆ ಕೊನೆಯ ದೇಹ ಅನ್ನೋದು ನಿನಗೆ ಬ್ರಾಹ್ಮಣ ದೇಹ, ಚರಮ ದೇಹದಿಂದಲೇ ಮುಕ್ತಿ ಅನ್ನೋದು ನನ್ನ ಸಂಕಲ್ಪ. ಆದ್ದರಿಂದ ನೀನು ಈ ಕೀಟ ಜನ್ಮದಿಂದ ಎಲ್ಲ ರಾಜವೈಭೋಗವನ್ನು ಸವಿದ ಮೇಲೆ ಆಮೇಲೆ ಆ ದೇಹವನ್ನು ಕೀಟ ಜನ್ಮವನ್ನು ತ್ಯಜಿಸಿ ಬ್ರಾಹ್ಮಣನಾಗಿ ಹುಟ್ಟಿ ಆಮೇಲೆ ಮುಕ್ತಿ ಪಡಿ ಅಂತ ಕೀಟಕ್ಕೆ ಈ ವೇದವ್ಯಾಸದೇವರು ಈ ರೀತಿಯಾಗಿ ಪರಮಾನುಗ್ರಹವನ್ನು ಮಾಡಿರ್ತಾರೆ. ಕೀಟಕ್ಕೆ ಸಂಭ್ರಮನೋ ಸಂಭ್ರಮ, ವ್ಯಾಸಾನುಗ್ರಹದಿಂದ ಅಂಥ ಸುಯೋಗವನ್ನು ಪಡೆದ ಆ ಕೀಟ ಕೊನೆಗೆ ರಾಜನಾಗಿ ಮೆರೀತಾನೆ. ಕೊನೆಯಲ್ಲಿ ದೇಹವನ್ನು ತ್ಯಾಗ ಮಾಡಿ ಕೀಟ ಜನ್ಮವನ್ನು ಕಳೆದುಕೊಂಡು ಆಮೇಲೆ ಬ್ರಾಹ್ಮಣನಾಗಿ ಹುಟ್ಟಿ ವ್ಯಾಸರು ನುಡಿದಂತೆ ದಿವ್ಯ ತತ್ವಜ್ಞಾನಿ ಅನ್ನಿಸ್ಕೊಂಡು ಕೊನೆಗೆ ಮೋಕ್ಷವನ್ನು ಪಡೆದ ಅಂತ ಈ ರೀತಿಯಾಗಿ ಮಹಾಭಾರತದಲ್ಲಿ ಈ ಕತೆ ಬರ್ತಾ ಇದೆ. ವ್ಯಾಸರು ಈ ರೀತಿ ಬೇಕಾದಷ್ಟು ಜನನ ಉದ್ಧಾರ ಮಾಡಿರುವಂಥ ಮಹಾತ್ಮರು. ಭಗವಂತ ಏನನ್ನು ಬೇಕಾದರೂ ಮಾಡಬಲ್ಲ, ಕರ್ತುಂ ಶಕ್ಯ, ಅಕರ್ತುಂ ಮಾಡದೇ ಇರಲಿಕ್ಕೂ ಸಾಧ್ಯ ಇದೆ, ಅನ್ಯಥಾ ಕರ್ತುಂ ಬೇರೆ ಏನೋ ಆಗತ್ತೆ ಎಂದಾಗ ಇನ್ನೇನೋ ಆಯಿತು ಅಂತ ಮಾತಾಡ್ತೀವಲ್ಲ, ಆ ರೀತಿಯಾಗಿ ಊಹೆಗೂ ನಿಲ್ಲದೇ ಇರತಕ್ಕಂಥ ಇಂಥ ಅಚಿಂತ್ಯ ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲ ಸಾಮರ್ಥ್ಯ ಅನ್ನೋದು ಭಗವಂತನಿಗೆ. ಇದು ಭಗವಂತನ ಅಚಿಂತ್ಯ ಅದ್ಭುತ ಮಹಿಮೆಗೆ ಒಂದು ನಿದರ್ಶನ ಮಾತ್ರ. ಇಂಥ ಅಪಾರ ಮಹಿಮೆಗಳನ್ನು ಬ್ರಹ್ಮಾದಿ ದೇವತೆಗಳು ಕೂಡ ಭಕ್ತಿಭಾವದಿಂದ ಸದಾ ಕಾಲ ಸ್ತೋತ್ರ ಮಾಡ್ತಾರೆ. ಇಂಥ ಅಚಿಂತ್ಯ ಅದ್ಭುತ ಮಹಿಮನಾಗಿರ್ತಕ್ಕಂಥವನು ಭಗವಂತ ಅಂತ. ಶ್ರೀಕೃಷ್ಣ ಅರ್ಪಣ ವಸ್ತು.